ಕಡ್ಡಿಗೆ ಕಂಬಾಡಿ ಹೆಗಾರಿಗೆ ಅಲಿ ಹೆಂಗಾಗೇವಾ ಕಡ್ಡಿಗೆ ಕಂಬಾಡಿ ಹೆಗಾರಿಗೆ ಅಲಿ ಹೆಂಗಾಗೇವಾ ಮೈಲಾರಲಿಂಗನ ಪದ ಕೇಳುತ್ತಿರುವಿರಿ. ಹವಾದ ಮಲ್ಲಾರಿ ನಿನ್ನ ಮೈ ಮಾವು ತಿಳದಿಲ್ಲೋ, ಹವಾದ ಮಲ್ಲಾರಿ ನಿನ್ನ ಮೈ ಮಾವು ತಿಳದಿಲ್ಲೋ. ಮಲ್ಲಾರಿ ನೀ ಹವಾದ ಮಲ್ಲಾರಿಯ ನಿನ್ನ ಮೈ ಮಾವು